ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ವಿಜಯಪುರದ ಸಮೀಪಿರುವಂತಹ ಅತಾಲಟ್ಟಿ ಗ್ರಾಮದ ಬಸವರಾಜ್ ಶಿವಪ್ಪ ಹಂಚನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ರೈತರಿದ್ದಾರೆ, ಕಳೆದ ಅನೇಕ ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂತಾದ್ರೆ ಸುಮಾರು ಒಂದು 2 ವರ್ಷ ಆಯ್ತು ಅವರು ಹೋಮಿಯೋ ಕೃಷಿ ಕಡೆ ಆಕರ್ಷಿತರಾಗಿ ಆ ಒಂದು ಹೋಮಿಯೋಪತಿ ಔಷಧವನ್ನು ಬಳಸಿ ತಮ್ಮ ಕೃಷಿ ಒಳಗೆ ಅದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಅವರ ಅನುಭವಗಳಲ್ಲಿ ತೊಗರಿ, ಕಡಲೆ, ಜೋಳ ಈ ಬೆಳೆಗಳ ಮೇಲೆ ಬಹುಶಃ ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೋಮಿಯೋ ಕೃಷಿಗೆ ಈ ಬೆಳೆಗಳ ಒಂದು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅವರ ಅನುಭವ ಏನದ ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಳೋಣ. ಬಸವರಾಜ್ ಹಂಚನಾಳ್ ಅವರೇ, ತಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. 2 ವರ್ಷ ಆಯ್ತರಿ ತಾವು ಹೋಮಿಯೋ ಕೃಷಿ ಮಾಡ್ತಾ ಇದ್ದು? ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ ಇದು ಹೋಮಿಯೋ ಕೃಷಿ ಹಿಂಗ್ ಮಾಡ್ಬೇಕು ಅಂತಂದ್ರೆ? ಇವ್ ಗಿರೀಶ್ ಭದ್ರಗೌಡ ಅವ್ರೆ ತಿಳಿಸಿಕೊಟ್ಟಾಗ ಗೊತ್ತಾಯ್ತು. ಅವರು ನಮ್ಗೆ ಹೇಳಿದ್ರು ಹಿಂಗ್ ವಾಪಸ್ ನೋಡ್ರಿ, ಕಡೆಗೆ ಸ್ವಲ್ಪ ಜಮೀನಾರೇ ಹಾಕಿರ್ನು, ಉಕ್ಕಿದ ಇದು ಮಾಡಿ ನೋಡ್ರಿ, ಎರಡಕ್ಕೂ ಕನ್ವ ಇದು ಮಾಡ್ಕೊ ಅಂತ ಹೇಳಿದ್ದಾರೆ. ಹೌದಾ? ಆ ಟೈಪ್ ಮಾಡಿದ್ದೇವ್ ನಾವು. ಆಮೇಲೆ ಎರಡು ವಾಪಸ್ದಾಗ ಅದು ಇದಕ್ಕೆ ಅದಕ್ಕೆ ನಾವು ಇದು ಮಾಡ್ಲಾಕಾಗಿ ಅವು ಗೊಬ್ಬರ ಅದು ವಾಪರ್ಸಿದ ಜಮೀನ್ದಾಗ ಸಿಡಿ ಆಯ್ದು ಮತ್ತೆ ತಪ್ಪಲ ತಿಳು ಇರ್ತೈತ್ರಿ, ಇದ್ರ ತಪ್ಪಲ ದಪ್ಪ ಕಲರ್ ಇರ್ತೈತ್ರಿ, ಇದ್ರ ಸಿಡಿ ಹಾಯ್ಲಿಲ್ರಿ. ಅದು ಹೋಮಿಯೋ ವಾಪರ್ಸಿದ ಮೊದ್ಲು ನೀವು ಸಾವಯವ ಕೃಷಿ ಮಾಡ್ತಿದ್ರೆ ಏನಿಲ್ಲ? ಮೊದಲೇನಿಲ್ಲ, ಈಗ ಹೋಮಿಯೋ ಕೃಷಿನೇ ನೀವು ಶುರು ಮಾಡಿದ್ರಿ. ಈ ರಾಸಾಯನಿಕ ಕೃಷಿ ಜೊತೆಗೆ ಹೋಮಿಯೋ ಕೃಷಿ ಶುರು ಮಾಡಿದ್ರಿ. ವ್ಯತ್ಯಾಸ ಗೊತ್ತಾಗ್ಬಿಡ್ತು ನಿಮಗ? ಎಲ್ಲಿ ಹಸರಾಯ್ತು, ದಪ್ಪ ಆಯ್ತು? ಆಮೇಲೆ ಅದು ಇದು ಕೀಟನಾಶಕ ಹುಳ ಆಗುದು ಕಡಿಮೆ ಅನಿಸ್ತಾರೆ, ಅದಕ್ಕೆ ಮಾಡಲ್ಲ. ಹುಳುಗಳ ಸಂಖ್ಯೆ ಕೂಡ ಕಡಿಮೆ ಆಯ್ತು, ಬಾಧೆ ಕೂಡ ಕಡಿಮೆ ಆದಂಗ ಅನಿಸ್ತೀನಿ. ನೀವು ಯಾವ್ಯಾವ ಬೆಳೆಗಳ ಮೇಲೆ ಇದನ್ನ ಉಪಯೋಗ ಮಾಡಿರಿ? ತೊಗರಿ, ಕಡ್ಲಿ, ಕಡ್ಲಿ, ಜ್ವಾಳಕ್ಕೂ ಒಪ್ಪರ್ಸೋರಿ, ಆದ್ರೆ ಎರಡೂ ನಮ್ಗೆ ಒಪ್ಪರ್ಸೋರಿ ಅದಕ್ಕೆ. ಹೌದಾ? ಹಾ, ಅಂದ್ರೆ ಮುಖ್ಯವಾಗಿ ನೀವು ತೊಗರಿ ಮತ್ತು ಕಡ್ಲೆ ಮೇಲೆ ಹೋಮಿಯೋ ಔಷಧಿಯನ್ನು ಬಳಸಿರಿ. 2 ವರ್ಷದ ಹಿಂದೆ ಈ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಏನ್ ಅನಿಸ್ತು, ಇದು ಯಾವ್ದು ಹೊಸದು ಬಂತು, ಇದು ಇದನ್ನ ಮಾಡ್ಬೇಕು ಹಾಕ್ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದ್ದಿಲ್ರಿ. ಅವರು ತಿಳಿಸಿಕೊಟ್ರು ನಮ್ಗೆ, ನೀವು ಸ್ವಲ್ಪ 1 ಎಕರೆ ಮಾಡ್ರಿ, ಈಗ ಮುಂದೆ ನಿಮಗೆ ಇದು ಇದು ಅನಿಸ್ತೈತಿ, ಪರಕ್ ಅನಿಸ್ತಂದ್ರೆ ಮುಂದೆ ಮಾಡ್ರಿ ಅಂತ ಹಿಂಗೆ ಹೇಳಿಕೊಟ್ಟಾಗ ಮಾಡಿದ್ರಿ. ಮತ್ತೆ ಎಲ್ಲರೂ ಹೋಗಿ ನೋಡಿ ಬಂದ್ರೆ, ಎಲ್ಲಿ ಯಾರೇ ಮಾಡಿದ್ರೆ ಹೇಳ್ರಿ ಅವ್ರಿಗೆ ನೋಡಿ ಬರ್ತೀವಿ ಅಂತ ಹೇಳಿ ಏನಾರ ಅಂದ್ರೆ ಅವ್ರಿಗೆ? ಹಂಗೆ ನಾವು ಅಂದಿಲ್ರಿ, ನಮ್ದಿಂದ ಮತ್ತೆ ಸ್ವಲ್ಪ ಕೆಲವು ಮಂದಿನ ವಾಪರ್ಸಿದಾರೆ ಅದು. ಈಗ ತೊಗರಿ ಬೆಳೆ ಮೇಲೆ, ಕಡ್ಲಿ ಬೆಳೆ ಮೇಲೆ ಉಪಯೋಗ ಮಾಡೀನಿ ಅಂತಂದ್ರಲ್ಲ, ಹೆಂಗ್ ಅದನ್ನ ಬಳಸಿದ್ರಿ, ಹೆಂಗ್ ಅದನ್ನ ಸ್ಪ್ರೇ ಮಾಡಿದ್ರಿ? ಸ್ಪ್ರೇ ಅಂತ ಏನ್ರಿ, ಬೀಜಕ್ಕೆ ಮೊದಲು ಹಚ್ಚಿ ಬೀಜೋಪಚಾರ ಮಾಡಿದ್ರಿ? ಬೀಜೋಪಚಾರ ಮಾಡಿ, ತೊಗರಿ ಬೀಜೋಪಚಾರ ಮಾಡಿದ್ರಿ, ಕಡ್ಲಿ ಬೀಜೋಪಚಾರ ಮಾಡಿದ್ರಿ, ಬಿತ್ತನೆ ಮಾಡಿದ್ರಿ, ಅದರ ನಂತರ ಬೆಳೆ ಬೆಳವಣಿಗೆ ಹಂತದೊಳಗಿರುವಾಗ ಹೆಂಗ್ ಕಾಣಿಸ್ತೈತಿ ನಿಮಗೆ ಬೆಳೆ ನೋಡೋದಕ್ಕೆ? ಹೆಂಗ್ ಅನಿಸ್ತಿತ್ತು ನೋಡೋದಕ್ಕೆ? ಇದು ಸ್ವಲ್ಪ ತೇಜ್ ಕಾಣಿಸ್ತೈತ್ರಿ, ಅದು ರಾಸಾಯನಿಕ ಗೊಬ್ಬರ ಒಪ್ಪರ್ಸಿದ್ದು ಸ್ವಲ್ಪ ಡಿಮ್ ಅನಿಸ್ತು, ಡಿಮ್ ಅನಿಸ್ತಿತ್ತು, ಡಲ್ ಅನಿಸ್ತಿತ್ತು ನಿಮಗೆ? ಇದ್ರ ಆರೋಗ್ಯ ಚಲೋ ಅದಪ್ಪ ಇದು ಅಂದ್ರ ವ್ಯತ್ಯಾಸ ಗೊತ್ತಾಗ್ಬಿಡ್ತಿತ್ತು ಕಣ್ಣಿಗೆ, ಕಾಣಿಸ್ತಿತ್ತು ಅದು, ಗೊತ್ತಾಗತ್ತಿತ್ತು. ಮತ್ತೆ ಮುಂದ ಬರ್ತಾ ಬರ್ತಾ ಈಗೇನು ತೊಗರಿ ಒಳಗ ಬೇರೆ ಬೇರೆ ರೋಗ ಬರುವಂತ ಅಂದ್ರೆ ಪ್ರಮಾಣ ಹುಳದ ಸಂಖ್ಯೆ ಅದಕ್ಕೆ ಇದಕ್ಕೆ ಇದು ಮಾಡಿದಾಗ ಕಡಿಮೆ ಅನಿಸ್ತಿತ್ತು, ಕಡಿಮೆ ಅನಿಸ್ತು. ಈಗೇನು ಹೋಮಿಯೋ ಔಷಧ ನೀವು ಬಳಸಿದ್ರಿ, ಅಲ್ಲಿ ನಿಮಗೆ ಕಡಿಮೆ ಅನಿಸ್ತು? ಕಡಿಮೆ ಅನಿಸ್ತು, ಹುಳುಗಳ ಸಂಖ್ಯೆ ಆಗ್ಲಿ ಕಡಿಮೆ ಅನಿಸ್ತಾರೆ, ಅಷ್ಟು ಫಾಸ್ಟ್ ತಗೋತಿದ್ಲ ಅದರ. ಅಂದ್ರೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳೆ ಒಳಗೆ ಇತ್ತು ಅಂತ ಹೇಳಿ ನಿಮ್ಮ ಬಡ್ಡಿ ಒಳಗೆ ಬೇರ್ ಕಟ್ಟಾಗಿ ಅವು ಸಿಡಿ ಹಾಯ್ತಿದ್ರು, ಅವು ಇದು ಈ ಜಮೀನ್ದಾಗ ಹಾಯ್ತಿದ್ದಿಲ್ಲ, ಹಾಯ್ತಿದ್ದಿಲ್ಲ. ಇದನ್ನ ಪಕ್ಕ ನೀವು ನೋಡಿರಿ? ಪಕ್ಕ ನೋಡಿ, ಅದು ನೀವು ಬರೋಬರಿ ಅನಿಸೋದ ನಿಮ್ಗೆ ಅನಿಸಿದ್ರೆ ಅವ್ರಿಗೂ ಒಯ್ ತೋರಿಸೋರಿ. ಈಗ ನಿಮ್ಮ ಬೆಳೆ ಇದ್ದಾಗ ಹೊಲದೊಳಗ ಬಂದು ನೋಡಿ ನೀವು ಹಿಂಗ್ ಮಾಡ್ತಾ ಇದ್ದೀರಿ, ಹಿಂಗ್ ಮಾಡ್ರಿ ಅಂತ ಹೇಳಿ ಸಲಹೆ ಸೂಚನೆ ಕೊಡ್ತಿದ್ರು? ಕೊಡ್ತಾರೆ. ಈಗ ತೊಗರಿ ಕಾಳಿನ ಬಗ್ಗೆ, ತೊಗರಿ ಏನು ಕಾಯಿ ಕಟ್ಟುತ್ತದಲ್ಲ, ಅದರ ನಂತರ ಅದರ ಬೆಳವಣಿಗೆ ಆಗ್ಲಿ, ಅದರ ಮೇಲಿಂದ ಸೈಜ್ ಆಗ್ಲಿ, ಕಾಳಿನ ಸೈಜ್ ಅದೆಲ್ಲ ಹೆಂಗ ಅನಿಸ್ತದೆ ನಿಮಗೆ? ಕಾಳಿನ ಸೈಜ್ ಒಂದ್ ಲೆವೆಲ್ ಇರ್ತಿತ್ತು, ಅಲ್ಲಿಂದ ದಪ್ಪ ಬರ್ತಿತ್ತು ಕಾಳ, ಎಲಿನೂ ದಪ್ಪ ರೀ ಅದಕ್ಕಿಂತ, ಇದು ಎಲಿನೂ ದಪ್ಪ, ಕಲರ್ ಆಗದಿ, ಇದು ಚಲೋ ಕಲರ್ ಆಗದಿ, ಶೈನ್ ಇರ್ತಿತ್ತು, ಶೈನಿಂಗ್ ಇರ್ತಿತ್ತು, ಅದು ತಿಳಿ ಇರ್ತಿತ್ತು. ಅಂದ್ರೆ ಕಾಳಿನ ಸೈಜು ದೊಡ್ಡ ಸೈಜ್ ಒಂದೇ ಸಮನಾದ ಸೈಜ್ ಇರ್ತಿದ್ದ, ಒಂದ್ ಸಣ್ಣ ಒಂದು ದೊಡ್ಡ ಹಂಗಿಲ್ಲ, ಒಂದೇ ಸಮನಾಗಿ. ಅದನ್ನೆಲ್ಲ ನೀವು ವ್ಯತ್ಯಾಸ ಗಮನಿಸಿದ್ರಿ? ಗಮನಿಸ ಎಲ್ಲ ಸ್ಟಡಿ ಅಂದ್ರೆ ನಿಮಗೆ ಹಿಂಗ ನೋಡ್ರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು, ಇದನ್ನ ನೀವು ಗಮನಿಸಬೇಕು ಅಂತ ಹೇಳಿ. ಗಿಡದ ಹೈಟ್ ಇರ್ಬಹುದು, ಕಾಳಿನ ಸೈಜ್ ಇರ್ಬಹುದು, ಕಾಯಿ ಸೈಜ್ ಇರ್ಬಹುದು, ಕಾಯಿದ ಕಲರ್ ರೂಪ ಅದೆಲ್ಲ ನೋಡ್ ಅಂತ ಹೇಳಿ ಹೇಳ್ತಾ ಇದ್ರು. ಹೇಳಿದ್ದೆ ಅದ್ರ ಪ್ರಕಾರ ನೀವು ನೋಡ್ತಾ ಇದ್ದ ನೋಡಿದ್ರೆ ಇದನ್ನು ಸಪರೇಟ್ ಮಾಡಂದಿದ್ರು ಅವ್ರ ರಾಶಿನೂ. ಮಾಡಿ ನೋಡಿದ್ರಿ ನೀವು? ರಾಶಿ ಸೆಪರೇಟ್ ಮಾಡಿದ್ರಿ? ಮಾಡಿ ಕಾಳುಗಳನ್ನ ಅದೆಲ್ಲ ಸೆಪರೇಟ್ ಮಾಡಿದ್ರಿ? ಕಾಳ ಅಗದಿ ತೇಜ್ ಕಾಣ್ತಿರ್ತದೆ, ಅದು ಸಣ್ಣದಮ್ಮ ಸಣ್ಣದಮ್ಮ. ಅವೆಲ್ಲ ಫೋಟೋ ಗಿಟೋ ಎಲ್ಲ ತಗೊಂಡಿರಿ ನೀವು? ಫೋಟೋ ಏನ್ ತೆಗೆದಿಲ್ಲ. ತೆಗೆದಿಲ್ಲ. ಆದ್ರೆ ಅವಾಗ ನಿಮಗ್ ಗೊತ್ತಾಗಿದೆ, ಬಾಜು ಬಾಜು ನೋಡಿದಾಗ ಇದು ಹೋಮಿಯೋ ಔಷಧದಿಂದ ಬೆಳೆದಂತದ್ದು, ಈ ತರ ಬಂದ ರಾಸಾಯನಿಕವಾಗಿ ಬೆಳೆದಂತದ್ದು ಹಂಗ ಬಂದ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು. ಅಡ್ಡಿಲ್ಲ. ಈಗ ಕಡ್ಲಿ ಒಳಗೆ ಯಾವ ರೀತಿ ನೀವು ಮಾಡಿದ್ದು? ಬೀಜೋಪಚಾರ ಮಾಡಿದ್ರೆ? ಬೀಜೋಪಚಾರ ಮಾಡಿದ್ರಿ. ಅದರ ನಂತರ ಸ್ಪ್ರೇ ಅದೇನ್ ಮಾಡಿಲ್ಲ? ಇದು ಮಾಡಿಲ್ರಿ ನಾವು, ಅದು ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ರಿ. ಅಲ್ಲಿಂದ ಒಮ್ಮೆ ತೊಗರಿ ಹೊಳ್ಯಾಗ ಬಂದಾಗ ಸ್ವಲ್ಪ ಹಾಕಿರ್ತೇವಲ್ರಿ ಅಟ ಒಂದೇ ಕರೆ, ಅದೇ ವಾಪಸ್ ಬಿಟ್ಟವ್ರ ಆಟಮ್ದಾಗ. ಕೆಮಿಕಲ್ ವಾಪಸ್ ಬಿಟ್ಟವ್ರ. ಹೌದೇನು? ಕಡ್ಲಿಗೆ ಕಡ್ಲಿಗೆ ಕೆಮಿಕಲ್ ನು ಉಪಯೋಗ ಮಾಡಿದ್ರಿ. ಆದ್ರ ಬೀಜೋಪಚಾರ ಮಾಡಿದ್ದಕ್ಕ ಏನಾದ್ರು ಬದಲಾವಣೆ ಕಂಡು ನಿಮಗೆ? ಶಿಡಿ ಹೈಲಾರ್ ಒಂದು ಅದೇ ಕಟ್ಟಿಂಗ್ ಮಾಡಿದ್ವಿ ಆ ವರ್ಷದ. ಏನ್ ಮಾಡಿದ್ರಿ? ತುದಿ ಚೀಟು. ತುದಿ ಚೀಟು ಅಂತ ಕೆಲಸ ಮಾಡಿದ್ರಿ? ತೊಗರಿ ಒಳಗ್ ಮಾಡಿದ್ರಿ ನೀವು ತುದಿ ಚೀಟು ಕೆಲಸ? ಯಾಕೆ ಮಾಡ್ಲಿಲ್ಲ? ಮಾಡ್ಲಿಲ್ರಿ ನಾವು. ಎರಡದ್ರೊಳಗ್ ಮಾಡ್ಬೇಕಾಗಿತ್ತು. ನೀವು ಈಗ ಕಡ್ಲಿ ಒಳಗ್ ಮಾಡ್ತಾ ಇದ್ರಿ, ತೊಗರಿ ಒಳಗೂ ಮಾಡ್ಬೇಕು, ಎರಡ್ ಸಲ ಮಾಡ್ಬೇಕು. ಎರಡ್ ಸಲ ಮಾಡಿದ್ರೆ ನಿಮಗ್ ಬಹಳ ಚಲೋ ಇಳುವರಿ ಬರ್ತದೆ. ಹೇಳಿದ್ರ ಅವರು ಅದಕ್ಕೆ ಫಸ್ಟ್ ಟೈಮ್ ಒಮ್ಮೆ ಮಾಡಿದ್ರು ಅವ್ರ ಬಲ್ಲಿ ಒಯ್ದು ಮಷಿನ್ ಒಯ್ದು. ಆ ಟೈಮ್ದಾಗ ಮಾಡ್ಲಿಲ್ಲ. ಅಡ್ಡಿಲ್ಲ. ಅಂದ್ರೆ ಈಗ ನಿಮ್ಗ ಈ ತೊಗರಿ ಆಯ್ತು, ಕಡ್ಲಿ ಆಯ್ತು, ಕಡ್ಲಿ ಕಾಳು ಹೆಂಗ್ ಸೈಜ್ ಹೆಂಗಿದ್ದು ಅಂತೀರಿ? ಆದ್ರೂ ಇಂಪ್ರೂವ್ಮೆಂಟ್ ಕಾಣಿಸ್ತು ನಿಮಗೆ? ಕಾಣಿಸ್ತಾರೆ, ಗಿಡನು ಪಳ್ಳು ಹೊಡೆದ. ನೀವು ಕುಡಿ ಚೀಟಿದ್ದಕ್ಕ ಪಳ್ಳಿ ಬಹಳ ಬರ್ತಾವ, ಪಳ್ಳಿ ಬಂದ ಸಾಕಷ್ಟು ಹೂಗಳು ಕೂಡ ಆಗ್ತಾವ. ಅದೇ ರೀತಿ ತೊಗರಿ ಒಳಗೂ ಕೂಡ ನೀವು ತುದಿ ಚೀಟಿದ್ರಿ ಅಂತಂದ್ರೆ ಆಗ್ತಿರ್ತಾರೆ, ಪಳ್ಳಿ ಬಹಳ ಬರ್ತಿದ್ದು. ಮಾಡಿಲ್ಲ ನೀವು? ಮಾಡಿಲ್ಲ ಅಷ್ಟೇ. ಮತ್ತೆ ಗೊತ್ತಿದ್ದು ಯಾಕೆ ಮಾಡಿಲ್ಲ ನೀವು? ಇರ್ಲಿ, ಮುಂದಿನ ದಿನಗಳಲ್ಲಿ ನೀವು ಮಾಡ್ರಿ, ಮುಂದಿನ ಸೀಸನ್ ಗಳಲ್ಲಿ ಮಾಡಿದ್ರೆ ಚಲೋ. ಅದು ನಿಮಗೆ ಒಂದ್ಸಲ ಎರಡ್ ಸಲ ಮಾಡಿದ್ರೆ ನಿಮಗದು ಅನುಕೂಲ ಹೆಚ್ಚಾಗ್ತದೆ. ಈಗ ತೊಗರಿ ಮೇಲೆ ಕಡ್ಲಿ ಮೇಲೆ ಉಪಯೋಗ ಮಾಡಿದ್ರಿ ನೀವು, ಬೀಜೋಪಚಾರ ಮಾಡಿದ್ರಿ, ಜೋಳದೊಳಗೆ ಜೋಳಕ್ಕೂ ಬೀಜೋಪಚಾರ ಬೀಜೋಪಚಾರನೇ ಮಾಡಿರಿ. ಮೊಳಕೆ ಪ್ರಮಾಣ ಹೆಂಗ್ ನೀವು ಕಂಡುಕೊಂಡ್ರಿ? ಮೊಳಕೆ ಪ್ರಮಾಣ ಚಲೋ ಆಯ್ತು ಹೆಂಗ? ಇದೇನು ಹೋಮಿಯೋ ಔಷಧದಿಂದ ಮಾಡಿರಲ್ಲ ಅಂದ್ರೆ ಅದು ಇದು ಆಗ್ತದಲ್ರಿ, ಅಗಿ ಸಾಯ್ತಿದ್ದು ರಾಸಾಯನಿಕ ವಾಪರ್ಸಿದಾಗ. ಈ ಇದು ಹಚ್ಚಿದಾಗ ಅಗಿ ಸಾಯ್ತಿ, ಅಗಿ ಸತ್ತಿಲ್ಲ. ಸತ್ತಿಲ್ಲ. ಆಮೇಲೆ ಎಲ್ಲ ಏನು ಬೀಜೋಪಚಾರ ಮಾಡಿದಂತ ಎಲ್ಲಾ ಸಸಿಗಳು ಚಲೋತ್ನಾಗ ನಾಟ್ಕೊಂಡು? ನಾಟ್ಕೊಂಡ ಎಲ್ಲ ಮೊಳಕೆ ಚಲೋ ಬಂತ ನಿಮಗೆ? ಚಲೋ ಬಂತ. ಇಲ್ಲಂತಂದ್ರೆ ಕೆಲವೊಮ್ಮೆ ನಾವು ಬೀಜ ಹಾಕ್ತಿವಿ ಮಳೆಯದೇ ಇಲ್ಲ, ಹಂಗೇನಾಗಿಲ್ಲ. ಎಲ್ಲ ಬೆಳೆಗಳಲ್ಲಿ ಒಳ್ಳೆ ಮೊಳಕೆ ಬಂತು, ಒಳ್ಳೆ ಸಸಿಗಳನ್ನ ನೀವು ನೋಡಿದ್ರಿ, ಕಾಣಿಸ್ಕೊಂತು. ಅದು ಬೆಳೆಯುವಾಗ ಸಹಿತ ಅದ್ರ ಆರೋಗ್ಯ ಚಲೋ ಇತ್ತು, ಹಸಿರು ಕಾಣಿಸ್ತಾ ಇತ್ತು, ಕಣ್ಣಿಗೆ ಆನಂದ ಆಗ್ತಾ ಇತ್ತು. ಹೌದಾ? ಇದು ಇಳುವರಿ ಏನಾದ್ರೂ ವ್ಯತ್ಯಾಸ ಕಂಡು ಅಂತ ನಿಮಗೆ? ಇಳುವರಿ ಅಂದ್ರೆ ಅವು ಸ್ವಲ್ಪ ಸಾಧಾರಣ ಜಮೀನ್ ಅದಾವ್ ನಮ್ಮ, ಅಷ್ಟೇ ನಮಗೆ ವ್ಯತ್ಯಾಸ ಕಂಡು ಬಂದಿಲ್ಲ. ಜೋಳದೊಳಗೆ ಮತ್ತೆ ಕಡ್ಲಿ ಕಡ್ಲಿ ಸ್ವಲ್ಪ ಚಲೋ ಅನಿಸ್ತಾರೆ, ಸ್ವಲ್ಪ ಚಲೋ ಅನಿಸ್ತು. ಅಂದ್ರೆ ಈ ಒಂದು ಹೋಮಿಯೋ ಔಷಧ ಬಳಸಿದ್ದಕ್ಕೆ ನಿಮ್ಗೆ ಪೂರ್ತಿ ಅದೇ ಬಳಸಿದ್ರೆ ನಮ್ಗೇನೋ ಹಾಕಿತ್ತೋ ಅನಿಸ್ತದೆ, ಮುಂದೆ ಸ್ಪ್ರೇ ಗ್ರೇ ಎಲ್ಲ ಅದೇ ಹೋಮಿಯೋ ಮಾಡ್ಬೇಕಾಗಿತ್ತು ಅಂತ. ಇನ್ನು ಮುಂದಿನ ದಿವಸಗಳಲ್ಲಿ ಅದನ್ನ ನೀವು ಮಾಡೋದಕ್ಕೆ ತಯಾರದಿರಿ ನೀವು? ಮಾಡೋದಕ್ಕೆ ತಯಾರದ. ಅಡ್ಡಿಲ್ಲ. ಬಸವರಾಜ್ ಹಂಚನಾಳ್ ಅವರೇ, ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಏನು ಹೊಸ ಪ್ರಯೋಗ ನೀವು ಮಾಡ್ತಾ ಇದ್ದೀರಿ? ಹೋಮಿಯೋ ಔಷಧ ಬಳಸಿ ಒಂದು ಬೆಳೆ ಒಂದು ಆರೋಗ್ಯವನ್ನ ಕಂಡುಕೊಂಡಿದ್ದೀರಿ, ಇಳುವರಿ ಹೆಚ್ಚಾಗುವಂತದ್ದು ಕೂಡ ತಾವು ನೋಡ್ತಾ ಇದ್ದೀರಿ, ಮತ್ತ ಬೆಳೆಯ ಒಂದು ಬೆಳವಣಿಗೆ ಸಿರಿ ಏನಿರ್ತೈತಲ್ಲ ಅದು ಕೂಡ ನಿಮ್ಮ ಕಣ್ಣಿಗೆ ಕಂಡದ ಒಳ್ಳೇದು. ಇಂತಹ ಪ್ರಯೋಗಗಳು ನಿಮ್ಮ ಸುತ್ತಮುತ್ತಲ ರೈತರು ಏನಾರು ಬಂದು ನೋಡಿದ್ದಾರೆ ನಿಮ್ಮ ಹೊಲದೊಳಗೆ? ನೋಡಿದ್ದಾರೆ, ಅವ್ರಿಗೂ ವಾಪಸ್ ಹಚ್ಚಿದ್ದೇವ್ರಿ. ಹಂಗ ನೋಡಿ ನಾವು ಅದರಿಂದ ಪ್ರೇರಣೆ ಪಡೆಯುವಂತಹ ಒಂದು ಕೆಲಸ ಆಗ್ತದ. ನೋಡಿದ ಕೂಡಲೇ ಅವರಪ್ಪ ಬಸವರಾಜ್ ಅವ್ರು ಮಾಡ್ಯಾರ, ನಾನು ಮಾಡಬಹುದು ಅಂತ ಹೇಳಿ. ಒಳ್ಳೇದು ಬಸವರಾಜ್ ಹಂಚನಾಳ್ ಅವರೇ, ಧನ್ಯವಾದಗಳು ತಮಗೆ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ತೀರಿ? 9845924025. ಆತ್ಮೀಯರೇ, ಬಸವರಾಜ್ ಹಂಚನಾಳ್ ಅವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9845924025 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಪ್ರಯೋಗದ ಬಗ್ಗೆ ತಾವು ಮಾತಾಡಬಹುದು. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಡ ಅವರು ಕೂಡ ಇದ್ದಾರೆ. ಅವರು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹೋಮಿಯೋ ಕೃಷಿ ಬಗ್ಗೆ? ಬಸವರಾಜ್ ಅವರಿಗೆ ಯಾವ ರೀತಿ ಅವರು ಮಾರ್ಗದರ್ಶನ ಮಾಡಿದ್ರು, ತೊಗರಿ ಮತ್ತು ಕಡಲೆ ಬೆಳೆ ಮತ್ತು ಜೋಳದೊಳಗ ಏನೇನು ಅವರು ಅವರಿಗೆ ಹೇಳಿ ತಿಳಿಸಿಕೊಟ್ಟಿದ್ರು, ಅದೇ ರೀತಿಯಾಗಿ ಬಸವರಾಜ್ ಅವರು ಹಂಗೆ ಮಾಡಿದ್ದಾರ ಹೆಂಗೆ, ಅಥವಾ ಇನ್ನೇನು ಕೊರತೆಗಳದಾವ, ಈ ಎಲ್ಲ ವಿಷಯಗಳನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಖಂಡಿತ ಸರ್, ಬಸವರಾಜ್ ಅವರು ತೊಗರಿ ಮತ್ತು ಕಡ್ಲೆಯಲ್ಲಿ ಆವಾಗ ಇನ್ನೂ ಬಿತ್ತನೆ ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ನಾವು ನಮ್ಮ ಆಫೀಸಲ್ಲಿ ನಾವು ಸ್ವಲ್ಪ ರೈತರದ ಕಾರ್ಯಕ್ರಮ ಮಾಡೋ ಅಂದಾಗ ಪ್ರತಿಯೊಂದು ಕಾರ್ಯಕ್ರಮವೂ ರೈತರನ್ನ ಇನ್ವೈಟ್ ಮಾಡಿ ರೈತರ ಜೊತೆನೇ ಕಾರ್ಯಕ್ರಮ ಮಾಡ್ತಿದ್ದೇವೆ. ಆ ಸಂದರ್ಭದಲ್ಲಿ ನಾವು ತೊಗರಿ ಬಿತ್ತನೆ ಮಾಡಬೇಕಾದ್ರೆ ಕೆಲವೊಂದು ಪೂರ್ವ ವಿಧಾನಗಳನ್ನು ಅವರಿಗೆ ಹೇಳಿಕೊಟ್ಟೇವೆ. ಬೀಜೋಪಚಾರ ಮಾಡಬೇಕು, ಬೀಜೋಪಚಾರ ಯಾವ ಸಂದರ್ಭದಾಗ ಮಾಡಬೇಕು ಅಂದರೆ ಬಿತ್ತೋದು ಇನ್ನೂ ಒಂದು ಅರ್ಧ ಗಂಟೆ ಇರಲಕ್ಕೆ ಮುಂಚಿತವಾಗಿಯೇ ಬೀಜೋಪಚಾರ ಮಾಡಬೇಕು. ಮನೆಯಲ್ಲಿ ಇದನ್ನು ಮುಂಚಿತ ಒಂದು ದಿವಸ ಆಗಿ ಮಾಡೋದಿಲ್ಲ. ಆ ಥರ ಬೀಜೋಪಚಾರ ಮಾಡಿ ಅದನ್ನು ಬಿತ್ತೋದನ್ನು ಹೇಳಿಕೊಟ್ಟೇವಿ. ಅದೇ ರೀತಿ ಮಾಡಿದರು ಅವರು. ಮಾಡಿದ ತಕ್ಷಣ ಇದರಲ್ಲಿ ಒಂದು ಬದಲಾವಣೆ ನಾವು ಕಂಡುಕೊಂಡಿದ್ದೇನಂತಂದ್ರೆ ನಾವು ರೈತರ ಜೊತೆ ನಿರಂತರ ಸಂಪರ್ಕದಲ್ಲಿರ್ತೀವಿ. ಬಿತ್ತಿದ ನಂತರ ಎಷ್ಟು ದಿವಸಕ್ಕೆ ಮೊಳಕೆ ಬಂದು ಸೈಜ್ ಕಂಪ್ಯಾರಿಸನ್ಗೋಸ್ಕರ ರಾಸಾಯನಿಕ ಹಾಕಿನೂ ಬಿತ್ತಿರ್ತಾರೆ ಅವ್ರಿಗೆ. ಹೌದು. ಅದ್ರದ್ದು ಎಷ್ಟು ದಿವಸಕ್ಕೆ ಮೊಳಕೆ ಬಂದು ಅಂದರೆ ಅದಕ್ಕಿಂತ ಇದು ಬೇಗನೆ ಮೊಳಕೆ ಬರ್ತೈತಿ ಹೋಮಿಯೋಪತಿ. ಇದ್ರದ್ದೊಂದು ರಿಸಲ್ಟ್ ಅನುಭವನು ಹೇಳಿದರು. ಆಮೇಲೆ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಇರಬೇಕು. ರೈತರಿಗೆ ನಾವೇನು ಮಾಡ್ತೀವಿ ಮಾನಿಟರ್ ಮಾಡಕ್ಕೆ ಹಚ್ಚಿರ್ತೀವಿ. ಅಂದ್ರೇನು ಇವತ್ತೇನಾಯ್ತು ನಾಳೆ ಏನಾಯ್ತು ಒಂದು ಕ್ಯೂರಿಯಾಸಿಟಿ ಬೇಕು. ಹಾಗಾಗಿ ಪ್ರತಿಯೊಂದು ನಾವು ವಾಟ್ಸಪ್ ಮುಖಾಂತರ ಫೋಟೋ ಕಳಿಸ್ತಾರೆ ಅದ್ರ ಏನು ಡೆವಲಪ್ ಆಯ್ತು ಏನು. ಇದರಲ್ಲಿ ಮ್ಯಾಕ್ಸಿಮಮ್ 90-98.5% ಜರ್ಮಿನೇಷನ್ ನಾವು ನೋಡಿದೆವು ಹೋಮಿಯೋದೊಳಗೆ. ಅದೇ ರಾಸಾಯನಿಕದೊಳಗೆ ನೋಡಿದಾಗ ನಮಗೆ 65-70% ಜರ್ಮಿನೇಷನ್ ನೋಡಿದೆವು. ಆಮೇಲೆ ಇದ್ರದ್ದು ಗ್ರೋತ್ ಕೂಡ ತುಂಬ ಚೆನ್ನಾಗಿತ್ತು. ಎಲಿ ಅವ್ರು ಹೇಳಿದ್ರು ಹಾಗೆ ಎಲಿ ಡಾರ್ಕ್ ಆಗಿ ಬರ್ತಿತ್ತು, ಎಲಿ ಥಿಕ್ ಆಗಿರ್ತಿತ್ತು. ಮತ್ತು ಇದರಲ್ಲಿ ಒಂದು ಗುಣಧರ್ಮ ಏನು ಕೊಂಡ್ಕೊಂಡಿದ್ರು, ಇದು ಸ್ವಲ್ಪ ಜಾಸ್ತಿ ಮಳೆ ಆದರೂ ಕೂಡ ಸಹಿಸಿಕೊಳ್ಳತಕ್ಕಂಥ ಶಕ್ತಿ ಇದರಲ್ಲಿ ಇರ್ತೈತಿ. ಕಡಿಮೆ ಮಳೆ ಆದರೂ ಕೂಡ ಸಸ್ಟೇನ್ ಆಗೋತಕ್ಕಂಥ ಶಕ್ತಿಯೂ ಕೂಡ ಈ ಬೆಳೆಯಲ್ಲಿ ಇರ್ತೈತಿ. ಕೆಲವೊಂದು ರಾಸಾಯನಿಕ ಹಾಕಿದ್ದು ಏನಾಗ್ತದೆ, ಜಾಸ್ತಿ ಮಳೆ ಆದಾಗ ಕೊಳತು ಹೋಗ್ತದೆ. ಕಡಿಮೆ ಮಳೆ ಆಮೇಲೆ ಹಳದಿ ಹೊಡಿತಾವು, ಈ ಥರದ್ದೆಲ್ಲ ಸಮಸ್ಯೆಗಳು. ಇದ್ರಾಗ ಆ ಸಮಸ್ಯೆಗಳು ಬಂದಿಲ್ಲ. ಹಿಂಗಾಗಿ ಇದನ್ನ ಒಂದೇದ್ ಇದು ಒಂದು ರೀತಿ ವಿಷಮುಕ್ತ ಆಹಾರ ಬೆಳೆದಂಗೆ ಆಗ್ತೈತಿ. ರೈತರಿಗೂ ಖರ್ಚು ಕಡಿಮೆ ಆಗ್ತೈತಿ. ಆಮೇಲೆ ಬಳಸುವ ವಿಧಾನ ತುಂಬಾ ಸರಳ. ಇದು ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಇದನ್ನು ಉಪಯೋಗ ಮಾಡತ್ತಾರೆ, ಅವರು ಕೂಡ ಉಪಯೋಗ ಮಾಡತ್ತಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರು ಬೇರೆ ಕ್ರಾಪ್ಗೆ ಆಗಲಿ ಇದಕ್ಕಾಗಲಿ ಮತ್ತು ತುಂಬ ಬೇಡಿಕೆನೂ ಇದೆ ಹೋಮಿಯೋದಿಂದ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ. ಒಟ್ಟು ರಾಸಾಯನಿಕ ಮುಕ್ತ ಆಹಾರವನ್ನು ಗ್ರಾಹಕರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದಕ್ಕೆ ರೈತರು ಕೂಡ ಒಂದು ವಿಷಮುಕ್ತ ಆಹಾರ ಬೆಳೆದು ಗ್ರಾಹಕರಿಗೆ ಕೊಡಲಿ ಅಂತಂತ ಹೇಳಿ ಅವರಿಗೂ ಕೂಡ ನಾವು ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು ಮುಖ್ಯವಾದಂತಹ ಒಂದು ವಿಚಾರ ಏನಂತಂದ್ರೆ, ಹವಾಮಾನದ ವೈಪರೀತ್ಯಗಳು ಏನು ಬಹಳ ಆಗ್ತಾ ಇದ್ದಾವೆ. ಇವತ್ತಿನ ದಿವಸ ಮಳೆ ಒಮ್ಮೆ ಹೆಚ್ಚಾಗ್ತದ, ಒಮ್ಮೆ ಕಡಿಮೆ ಆಗ್ತದ, ಬರದಂತ ಪರಿಸ್ಥಿತಿ ಆಗ್ತದ, ಚಂಡಮಾರುತಗಳು ಬರ್ತಾವ, ಅಲ್ಲಿ ಕಲ್ಲಿನ ಮಳೆ ಆಗ್ತದ, ಅದರ ಜೊತೆಗೆ ಇಬ್ಬನಿ ಬೀಳುವಂತಹದ್ದು ಅದು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದ. ಅದು ಹಿಂಗೆ ಎಲ್ಲಾ ಹಂತದೊಳಗ ಸಮಸ್ಯೆಗಳು ಇದ್ದೇ ಇರ್ತಾವ ವಾತಾವರಣದಿಂದಾಗಿ. ಈಗ ಹೋಮಿಯೋ ಔಷಧ ಇದಕ್ಕೆ ಒಂದು ಸಮರ್ಥ ಉತ್ತರ ಆಗ್ಬಹುದು ಅಂತ ನಿಮ್ಗೆ ಅನಿಸ್ತದ? ಖಂಡಿತ ಸರ್. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಪ್ರಕೃತಿ ವಿಕೋಪ ಹವಾಮಾನ ವೈಪರೀತ್ಯ ಆದಾಗ ನಾವು ನಮ್ಮ ಬೆಳೆದಷ್ಟೇ ನಾವು ಗಮನ ಹರಿಸ್ತೀವಿ, ನಮ್ಮ ಬೆಳೆ ಹೋಯ್ತಲ್ಲ. ಬಟ್ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಬಾಜುಕ್ಕೆ ಅರಣ್ಯ ಬೆಳೆಗಳಿರ್ತಾವು, ಇನ್ನಿತರ ಬೆಳೆಗಳಿರ್ತಾವು, ಅವಕ್ಕೆಲ್ಲ ಏನು ಸಮಸ್ಯೆ ಆಗಿರೋದಿಲ್ಲ ಅವ. ಬಟ್ ಇದೇ ಕ್ರಾಪಿಗೆ ಯಾಕೆ ಸಮಸ್ಯೆ ಆಯ್ತು, ಅದರಲ್ಲಿ ಏನು ಬದಲಾವಣೆ ಆಯ್ತು, ಅದನ್ನು ನಾವು ಗಮನ ಹರಿಸ್ಕೊಂಡು ಅದಕ್ಕೆ ಬೇಕಾದಂಥ ಅಂದರೆ ಪ್ರಕೃತಿ ವಿಕೋಪದಿಂದ ಏನಾದರೂ ಸಮಸ್ಯೆ ಆದರೂ ಕೂಡ ಹಳ್ಳಿ ಅದನ್ನು ರಿಕವರಿ ಯಾವ ರೀತಿ ಮಾಡ್ಕೋಬೇಕು, ಆ ಥರದ್ದು ಕೂಡ ಹೋಮಿಯೋದಲ್ಲಿ ಸಾಕಷ್ಟು ಮೆಡಿಸಿನ್ಗಳು. ಅಂದರೆ ಈಗೇನು ತಾವು ಹೇಳ್ದಂಗೆ ಏನು ರೈತರು ಫಾಲೋ ಮಾಡಿ ಅನುಸರಿಸಿ ಈ ಒಂದು ಔಷಧಿಯನ್ನು ಸರಿಯಾಗಿ ಸೂಕ್ತವಾಗಿ ಬಳಸ್ತಾ ಇದ್ದಾರೋ ಅಥವಾ ಇನ್ನೂ ಅವ್ರು ಕಲಿಬೇಕಾದದ್ದು ಸಾಕಷ್ಟು ಇದೆ ಅಂತಂತಾರೆ? ಅಂದರೆ ಕೆಲವೊಂದು ಜನ ಎಜುಕೇಟ್ ಆಗಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಜನರು ಅದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿದೆ. ಕೆಲವೊಂದು ಔಷಧ ಚೆನ್ನಾಗಿ ಕೆಲಸ ಮಾಡ್ತಾನೋದು ಗುರುತಿದ್ರು ಕೂಡ ಅದನ್ನ ಯಾವ ವಿಧಾನದಲ್ಲಿ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು ಅಂದ್ರೆ ಇದು ಪೂರಕವಾಗಿ ಕೆಲವೊಬ್ರು ಏನ್ ಮಾಡ್ತಾರ, ಸಾವಯವ ಮಾಡ್ತಾ ಇರ್ತಾರ, ಅದ್ರ ಜೊತೆಗೆ ಇದು ಹೋಮಿಯೋನು ಬಳಸ್ತಾರ, ಅದು ಚೆನ್ನಾಗಿ ಕೆಲಸ ಮಾಡ್ತೈತಿ. ಕೆಲವೊಬ್ರು ಏನ್ ಮಾಡ್ತಾರ, ಇಲ್ಲ ಅಂದ್ರೆ ಸಡನ್ಲಿ ಇದಕ್ಕೆ ಹೋಮಿಯೋದಿಂದ ಶಿಫ್ಟ್ ಆಗಲ್ಲ, ಈಗ ಆಲ್ರೆಡಿ ಕೆಮಿಕಲ್ ಬಳಸಿರ್ತಾರ. ಬಟ್ ಕೆಮಿಕಲ್ ಬಳಸಿದ ತಕ್ಷಣ ಇಮಿಡಿಯೇಟ್ಲಿ ನಮ್ದು ಹೋಮಿಯೋ ಎರಡು ಕಾಂಬಿನೇಷನ್ ನಮ್ದು ಹೋಮಿಯೋ ಕೆಲಸನೇ ಮಾಡಲ್ಲ ಕೆಮಿಕಲ್ ಜೊತೆ. ಅದೇ ಸಾವಯವ ಜೊತೆ ನೀವು ಮಾಡ್ರಿ 100% ಕೆಲಸ ಮಾಡ್ತೈತಿ. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೀವಿ, ರೈತರಿಗೆ ಸಜೆಷನ್ ಮಾಡ್ತೀವಿ, ಇವು ನೀವು ಹೋಮಿಯೋ ಬಳಸಬೇಕಾದ್ರೆ ನೀವು ಮುಂಚಿತವಾಗಿ ನೀವು ಕೆಮಿಕಲ್ ಬಳಸಿದ್ರೆ ಕೆಮಿಕಲ್ ಬಳಸ್ತಕ್ಕಂಥ ಸ್ಪ್ರೇ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅವನ್ನೆಲ್ಲ ನೀಟಾಗಿ ಬಿಸಿನೀರಿಂದ ತೊಳೆದು ಸೋಪ್ ವಾಟರ್ ತೊಳೆದು ಡ್ರೈ ಮಾಡಿ ನಂತರ ಈ ಹೋಮಿಯೋ ಮೆಡಿಸಿನ್ ಹಾಕಿದ್ರೆ ಕೆಲಸ ಮಾಡ್ತೈತಿ. ನೀವು ಜೇರ್ಕರ್ತ ನೀವು ಅದೇ ಅದನ್ನ ಕೆಮಿಕಲ್ ಯೂಸ್ ಮಾಡಿದ ಟ್ಯಾಂಕ್ ತೊಳಿಲಾರದೆ ಅದರಲ್ಲಿ ಹೋಮಿಯೋ ಹಾಕಿ ಮಾಡಿದ್ರೆ ಅಂದ್ರೆ ನಮ್ಮ ಹೋಮಿಯೋಪತಿ ಔಷಧ ಕೆಲಸ ಮಾಡೋದಿಲ್ಲ. ಈಗ ನೋಡ್ರಿ, ತೊಗರಿ ಆಯ್ತು ಅಥವಾ ಕಡಲೆ ಆಯ್ತು, ಏನಾಗ್ತದೆ ಕೆಲವೊಮ್ಮೆ ಅಂತಂದ್ರ ಮಳೆ ಇರಲಾರದ ಸಂದರ್ಭದೊಳಗ ಅಥವಾ ತೇವಾಂಶ ಕಡಿಮೆ ಆಯ್ತು ಅಂತಂದ್ರೆ ಹೂ ಉದುರುವಂತಹದ್ದು, ಕಾಯಿ ಉದುರುವಂತಹದ್ದು ಇವೆಲ್ಲ ಸಮಸ್ಯೆಗಳು ಬರ್ತಾವ. ಈಗೇನು ಬಸವರಾಜ್ ಅವರು ಏನು ತಮ್ಮ ಬೆಳೆ ಅವಧಿ ಇತ್ತು ಆ ಸಮಯದೊಳಗೆ ಇಂಥ ಒಂದು ಸಮಸ್ಯೆಗಳು ಬಂದು ಏನು ಬಂದ್ರು ಸಹಿತ ಈ ಹೋಮಿಯೋ ಔಷಧ ಯಾವ ರೀತಿ ಕೆಲಸಕ್ಕೆ ಬಂತು? ಕೆಲವೊಂದು ಟೈಮ್ದಲ್ಲಿ ಮಳೆ ಹೆಚ್ಚಾಯ್ತು, ಮಳೆ ಹೆಚ್ಚಾಗಿರ್ತೈತಿ, ಆಮೇಲೆ ಕೆಲವೊಂದೇಂಥವ್ಲು ಏನಾಗ್ತದೆ ಹೊಲ ಲೆವೆಲ್ ಇರೋದಿಲ್ಲ, ತೆಗ್ಗ ದಿಮ್ಮಿ ಇರ್ತೈತಿ, ಮಳೆ ಆದಾಗ ತೆಗ್ಗಲ್ಲಿ ನೀರು ನಿಂತ್ಕೊಂಡ್ಬಿಡ್ತೈತಿ, ಅಂತಲ್ಲಿ ಬೆಳೆಗಳೆಲ್ಲ ಕೊಳೆ ಹೋಗೋ ಚಾನ್ಸಸ್ ಇರ್ತಾವೆ. ಹಂಗೆ ನಾವು ಇದ್ರ ಹೋಮಿಯೋದಲ್ಲೇನು ಚೆಕ್ ಮಾಡಿದ್ವಿ, ಅದರಲ್ಲೂ ಚೆಕ್ ಮಾಡಿದ್ವಿ, ಇದರಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತೈತಿ, ತಡ್ಕೊಳ್ತಂಥ ಶಕ್ತಿ ಇರ್ತೈತಿ. ಸ್ವಲ್ಪ ಪ್ರಕೃತಿ ವಿಕೋಪ ಏನಾದ್ರೂ ಬ್ಯಾಲೆನ್ಸ್ಡ್ ಮಾಡಿ ಅದು ನಮಗೆ ಇಳುವರಿ ಕೊಟ್ಟಂತ ಉದಾಹರಣೆಗಳಿದಾವೆ. ಸಾಕಷ್ಟು ರೈತರು ಶೇರ್ ಮಾಡ್ಕೊಂಡಿದ್ದಾರೆ ಇನ್ಫಾರ್ಮೇಶನ್. ಆಮೇಲೆ ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊತೀನಿ, ಕೆಲವೊಂದು ಸಮಸ್ಯೆಗಳನ್ನ ಬಂದಾಗ ಸಮಸ್ಯೆ ಹತ್ರ ಹೇಳೋದಷ್ಟೇ ಅಲ್ಲ, ಆ ಸಮಸ್ಯೆಗೆ ಪರಿಹಾರ ಕೊಡಿಸಿರ್ತೀವಿ, ಆ ಪರಿಹಾರ ಸರಿಯಾದ ರೀತಿ ನಿಮಗೆ ರಿಸಲ್ಟ್ ಕೊಟ್ಟದ ಅನ್ನೋದು ಕೂಡ ಹೇಳಬೇಕಾಗ್ತದೆ ರೈತರು. ಈಗ ನಮಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳೋದಕ್ಕಿಂತ ಈ ತರ ಪೂರ್ವಕವಾಗಿ ನಮ್ಗೆ ರಿಸಲ್ಟ್ ಬಂದದ ಅನ್ನೋದನ್ನು ಹೇಳಬೇಕು. ಯಾಕಂದ್ರೆ ನಾವು ಪ್ರತಿಯೊಂದು ಅಪ್ಡೇಟ್ಸ್ ತಗೋತಿರ್ತೀವಿ ನಾವು, ನಮಗೆ ಸಾಧಕನೂ ಬೇಕು ಬಾಧಕನೂ ಬೇಕು ಎರಡೂ. ಸಕ್ಸಸ್ ಆದ್ರೆ ಯಾವ್ದ್ರಿಂದ ಸಕ್ಸಸ್ ಆಗ್ಯದ, ಚೆನ್ನಾಗಿ ಬಂದದ ಅನ್ನೋದು ಬೇಕು. ಫೇಲ್ಯೂರ್ ಆದ್ರೆ ಯಾವ್ದ್ರಿಂದ ಫೇಲ್ಯೂರ್ ಆಯ್ತು, ಯಾಕಂದ್ರೆ ಅದರಿಂದ ಸ್ಟಡಿ ಮಾಡ್ಲಿಕ್ಕೆ ಇನ್ನು ಹೆಚ್ಚಿನ ರೀತಿ ಕಲಿಯೋದಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ರೈತರಲ್ಲಿ ಇದೊಂದು ಮನವಿ ಮಾಡ್ತೇನೆ. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ತಮ್ಮ ವಿಶ್ಲೇಷಣೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಾಳುಗಳು, ಈ ಸಜ್ಜೆಯ ಕಾಳುಗಳು, ಕಪ್ಪನೆ ಮುತ್ತುಗಳು, ಕಪ್ಪನೆ ಮುತ್ತುಗಳು, ಈ ಸಜ್ಜೆಯ ಕಾಳುಗಳು, ಕಪ್ಪನೆ ಮುತ್ತುಗಳು, ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು, ಈ ಸಜ್ಜೆಯ ಕಾಳುಗಳು. ಇದುವರೆಗೆ ವಿಜಯಪುರ ಜಿಲ್ಲೆ ಅತಾಲಟ್ಟಿ ಗ್ರಾಮದ ಹಿರಿಯ ರೈತರಾದ ಬಸವರಾಜ್ ಹಂಚನಾಳ್ ಅವರೊಂದಿಗೆ ತೊಗರಿ, ಕಡಲೆ ಮತ್ತು ಜೋಳದ ಬೆಳೆಗಳಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-84% ಮತ್ತು ಕನಿಷ್ಠ ಆರ್ದ್ರತೆ 56-59% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಶೇಂಗಾ ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು. ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಗೊಬ್ಬರ ಇರುವ ಹಾಗೆ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 g ಕ್ಲೋರೋಥೆನಿನಿಲ್ 1 ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 kg ಎಕರೆಗೆ ಸತುವಿನ ಸಲ್ಫೇಟನ್ನು ಕೊಡಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ml ಇಮಿಡಾಕ್ರೋಪೀಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಅಥವಾ ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ml ಪ್ಯಾರಾಕಾಟನ್ನು ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಇನ್ನು ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು, ಈ ಹತ್ತಿಯಲ್ಲಿ ಹಸಿನಟೆ ಅಥವಾ ನಾವಿದನ್ನು ಪ್ಯಾರಾವಿಲ್ಟ್ ಅಂತ ಹೇಳಿ ಕರಿತೀವಿ, ಈ ರೋಗದ ಹತೋಟೆಯನ್ನು ಮಾಡಲು 2 g ಕಾರ್ಬನ್ ಡೈಜಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟೆ ಮಾಡಲು 10 g ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19 19 19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ 5 SCಯನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಕಂಡುಬರುವ ಸಾಧ್ಯತೆ ಇದ್ದು ಇದರ ಹತೋಟಿಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವ ಹಾಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ ಮೇಲ್ಭಾಗದ ಕುಡಿಚಿಹುಟುವುದು ಹಾಗೂ 10 ಗ್ರಾಂ 19 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೂ ಆಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಇನ್ನು ರೈತ ಬಾಂಧವರೇ, ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಕೇಳಿದ್ವಲ್ಲ ರೈತ ಬಾಂಧವರೇ, ಇಂದಿಗೆ ಸಾಕಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು, ಹವಾಮಾನ ವರದಿಗಳನ್ನು ತಿಳ್ಕೊಂಡ್ವಿ. ಮತ್ತು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ರೈತರೊಂದಿಗೆ ವಿಜ್ಞಾನಿಗಳೊಡನೆ ಸಂದರ್ಶನವನ್ನು ಕೇಳೋಣ. ಸಮಯ ಆಗುತ್ತಿದೆ 7:21:20. ನಮ್ಮ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ರೈತ ಬಾಂಧವರೇ, ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಹಣಗಿ ಗ್ರಾಮದ ಬಸಪ್ಪ, ಬಳ್ಳಾರಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳೋಣ. ಕಡಿಯ ಸಾಮಾರ ದೊಡಿಯ ಬಾನನ್ನ ಮುಂಡರಿಗೆ ಸೇವಾರಾಯನ ಬಾನನ್ನ ಮುಂಡರಿಗೆ ಸೇವಾರಾಯನ ಕಡೆಯ ಸ್ವಾಮರ ದೊಡೆಯ ಬಾನನ್ನ ಮುಂಡರಿಗೆ ಸೇವಾರಾಯನ ಮುಂಡರಿಗೆ ಸೇವಾರಾಯನ ದೊರೆಯ ಎನ ಶೃಂಗಾರಾಯನ ಗುಡ್ಡದ ಮ್ಯಾಲೆ ಎಳದ ಬರುವ ಧ್ಯಾನಯ್ಯ ಗುಡ್ಡದ ಮ್ಯಾಲೆ ಎಳದ ಬರುವ ಧ್ಯಾನಯ್ಯ ಅಪ್ಪ ಗುಡದ ಬರುವ ಜನಯ್ಯ ಸೇವಾರಾಯಣ ಕಡೆಯ ಸ್ವಾಮರ ಧ್ವನಿಯ ಬಾನನ್ನ ಮುಂಡರೆ ಮಾ